36,000 ಕ್ಲಬ್ಗಳಿದ್ದಾವೆ. ಸೊ ಎಲ್ಲಾ ದೇಶದಲ್ಲೂ ಈ ಕ್ಲಬ್ಗಳಿದೆ. ಸೊ ಹಾಗಾಗಿ ಮೊನ್ನೆ ತಾನೇ ನಾವು ಕ್ಲಬ್ ಮೀಟಿಂಗ್ ಅಂತ ಮಾಡಿದ್ವಿ. ಗಾನಾ ಕಂಟ್ರಿ ಜೊತೆ ನಮ್ಮ ಕ್ಲಬ್ಗೆ ಟೈಅಪ್ ಇದೆ. ಸೊ ಗಾನಾ ಕಂಟ್ರಿಯವ್ರ ಜೊತೆ ನಾವು ನಿನ್ನೆ ಒಂದು ಜಾಯಿಂಟ್ ಕ್ಲಬ್ ಮೀಟಿಂಗ್ ಮಾಡಿ ಅವ್ರ ಜೊತೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಹಾಗಾಗಿ ಗಾನದಲ್ಲಿರೋ ವ್ಯಕ್ತಿಗಳು ಈಗ ನನಗೆ ಚಿರಪರಿಚಿತರು. ಸೊ ಯಾವುದೇ ದೇಶದ ಜನಗಳ ಜೊತೆ ನೀವು ಒಂದು ಬಾಂಧವ್ಯ ವೃದ್ಧಿಪಡಿಸಲಿಕ್ಕೆ, ಜೊತೆಗೆ ಈಗ ನಮ್ಮ ಹಾಸನದಲ್ಲಿ ಒಂದು ಕಾರ್ಯಕ್ರಮ ಈಗ ನಾನ್ ಮಾಡಬೇಕು ಅಂತ ಇದೆ. ನಮ್ಮ ಇನ್ನೊಂದು ಕ್ಲಬ್ನವರು ನಮ್ಮ ರೋಟರಿ ಸಂಸ್ಥೆಯಲ್ಲಿ ಹಲವಾರು ಕ್ಲಬ್ಗಳಿದೆ. ನಮ್ದು ಮೊದಲಿಗೆ ಶುರುವಾಗಿರೋಂತ ಕ್ಲಬ್. ಅದೇ ರೀತಿ ಇನ್ನೊಂದು ಕ್ಲಬ್ನವರು ಈಗ ಒಂದು ಪ್ರಾಜೆಕ್ಟ್ ನ ತಂದಿದ್ದಾರೆ, ಓರಲ್ ಕ್ಯಾನ್ಸರ್ ಡಿಟೆಕ್ಷನ್ ಮೇಲೆ ಒಂದು ಡಿವೈಸ್ 22 ಲಕ್ಷ ಖರ್ಚು ಮಾಡಿ ಒಂದು ಇಲ್ಲೇ ಹಾಸನದಲ್ಲಿ ಅದರ ಹೆಸರು ವೈಭವಿ ಕೇರ್ ಅಂತ ಇದೆ. ಅಲ್ಲಿ ಒಂದು ಓರಲ್ ಸ್ಕ್ರೀನಿಂಗ್ ಒಂದು ಮೆಷಿನ್ ಹಾಕಿದ್ದಾರೆ. ಅದು ರೋಟರಿ ಸಂಸ್ಥೆಯಿಂದ ಖರ್ಚು ಮಾಡಿ, ಅಂದ್ರೆ ರೋಟರಿ ಗ್ಲೋಬಲ್ ಗ್ರಾಂಟ್ ಅಂತ ಬರುತ್ತೆ, ಗ್ರಾಂಟ್ ಅನ್ನ ತಗೊಂಡು ಅದನ್ನ ಹಾಸನದಲ್ಲಿ ಅಳವಡಿಸಿದ್ದಾರೆ. ಇದೇ ರೀತಿ ಶಿವಮೊಗ್ಗದಲ್ಲಿ ಹೋದ್ರೆ ನೀವು ಬ್ಲಡ್ ಡೊನೇಷನ್ ಸೆಂಟರ್ ಇದೆ, ವ್ಯವಸ್ಥೆ ಬೇಕು. ಈಗ ಹಾಸ್ಪಿಟಲ್ಗಳಲ್ಲಿ ಡಯಾಲಿಸಿಸ್ ಸೆಂಟರ್ ಅಂತ ಮಾಡ್ತಾರೆ. ಇದಕ್ಕೆಲ್ಲ ನಿಮಗೆ ಫಾರಿನ್ ಇಂದನೂ ಫಂಡ್ ಬರುತ್ತೆ, ಅಂದ್ರೆ ರೋಟರಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಂದ ಗ್ಲೋಬಲ್ ಗ್ರಾಂಟ್ ಮೂಲಕ ಫಂಡ್ ನ ತರಿಸ್ಕೋಬಹುದು. ಬಟ್ ಅಲ್ಲಿ ಕಂಡೀಷನ್ ಏನಿರುತ್ತೆ ಅಂದ್ರೆ ನಾವು ಸುಮ್ಸುಮ್ನೆ ತರಿಸೋದಕ್ಕಾಗೋದಿಲ್ಲ. ಮೊದಲಿಗೆ ನಾವು ಸರ್ವೆ ಮಾಡಬೇಕು, ಸರ್ವೆ ಮಾಡಿ ಈ ಪ್ರಾಜೆಕ್ಟ್ ಇಂದ ಯಾರ್ಯಾರಿಗೆ ಉಪಯೋಗ ಆಗುತ್ತೆ, ಹೇಗೆ ಉಪಯೋಗ ಆಗುತ್ತೆ. ಜೊತೆಗೆ ನಾನು 50 ಲಕ್ಷದ ಪ್ರಾಜೆಕ್ಟ್ ಅಂತ ಯೋಚನೆ ಮಾಡಿದ್ರೆ 25 ಲಕ್ಷ ನಾವು ಹೊಂದಿಸ್ಬೇಕು. ಇಲ್ಲಿ ನಾವು 25 ಲಕ್ಷ ಹೊಂದಿಸಿದ್ರೆ ಅವ್ರು 25 ಲಕ್ಷ ಕೊಡ್ತಾರೆ, ಹಾಗಾಗಿ ದುರುಪಯೋಗ ಆಗೋದಿಲ್ಲ. ಜೊತೆಗೆ ಸುಮ್ಸುಮ್ನೆ ಯಾರು ತಗೊಳ್ಳೋದಕ್ಕಾಗೋದಿಲ್ಲ. ನಾವು ಒಳ್ಳೆ ಒಂದು ವಿಚಾರನ ಯೋಚನೆ ಮಾಡಿ ಅದನ್ನ ನಿಟ್ಟಿನಲ್ಲಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಕಳಿಸಿದ್ರೆ ಅದನ್ನ ಅಪ್ರೂವ್ ಮಾಡಿದ್ಮೇಲೆ ನಾವು ಅದನ್ನ ಇಲ್ಲಿ ಅಳವಡಿಸ್ಕೋಬಹುದು. ಹೀಗೆ ರೋಟರಿಯಿಂದ ನಮಗೆ ಸಾಕಷ್ಟು ಕೆಲಸಗಳು ನಡೀತಾ ಇದೆ. ರೋಟರಿ ಅಧ್ಯಕ್ಷರಾಗಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀರಾ. ಹೀಗೆ ನಿಮ್ಮ ಸೇವೆ ಮುಂದುವರಿಲಿ, ಹಾಗೆ ನೀವು ಕನಸಿದ ಹಾಸನ ಆಗ್ಲಿ ಅಂತ ಆಶಿಸಿದ ಕಾರ್ಯಕ್ರಮವನ್ನ ಮುಗಿಸಬಹುದು ಅಂತ ಅನ್ಸುತ್ತೆ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಆಕಾಶ ದೀಪ, ಜೀವನ ಬೆಳಗುವ ದೀಪಗಳು ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇದುವರೆಗೆ ಆಕಾಶ ದೀಪ, ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮ ಕೇಳಿದಿರಿ. ಆಕಾಶವಾಣಿ ಹಾಸನ FM. ಕಿಸಾನ್ ವಾಣಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಕೃಷಿ ತರಂಗ, ಜೇನು ಸಾಕಾಣಿಕೆಗೆ ಸಂಬಂಧಿಸಿದ ವಿವಿಧ ಸೇವಾ ಸೌಲಭ್ಯ ಒದಗಿಸುತ್ತಿರುವ ಸಕಲೇಶ್ವರ ತಾಲೂಕು ಬಾಗೆ ಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಕ್ಕಾಗಿ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಅರಕಲಗೋಡು ವಿ ಮಧುಸೂದನ್. ಮೊದಲಿಗೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿ ಪತ್ತೆಯಾದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೋಣ ಜಾಸ್ತಿಯಾಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲಾಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಿಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489858555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ.

ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿಲ್ಲ ಅಂತ ಅಂದ್ರೂ ಕೂಡ ಹೇಗೆಲ್ಲ ಅದನ್ನ ಸಾಕಾಣಿಕೆಯನ್ನ ಮಾಡಬಹುದು ಅನ್ನುವಂಥದ್ದನ್ನ ಹೇಳ್ತಾ ಅವ್ರಿಗೆ ಬೇರೆ ಬೇರೆ ತರಹದ ಸೇವೆಯನ್ನ ರಂಜಿತ್ ಅವರು ಒದಗಿಸಿಕೊಂಡು ಬರ್ತಾ ಇದ್ದಾರೆ. ಹೇಗೆ ಮತ್ತೆ ಏನೆಲ್ಲ ಸೇವೆಯನ್ನ ಒದಗಿಸ್ತಾ ಇದ್ದಾರೆ, ಯಾಕೆ ಅವರು ಈ ರಂಗಕ್ಕೆ ಬಂದರು ಅನ್ನುವಂಥ ವಿಚಾರಗಳನ್ನ ಮಾತಾಡ್ತೇವೆ. ಅದರ ಜೊತೆಗೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಇವತ್ತು ಉತ್ತರಿಸಲಾಗುತ್ತೆ. ನೀವು ಕರೆಯನ್ನ ಮಾಡಿ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸೇವಾ ಸೌಲಭ್ಯಗಳ ಅಗತ್ಯ ಇದೆಯೋ ಅದನ್ನು ಕೂಡ ಕೇಳಬಹುದು. ರಂಜಿತ್ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳುವ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭವನ್ನ ಮಾಡೋಣ. ಯಾಕೆ ಜೇನು ಸಾಕಾಣಿಕೆ ಬಗ್ಗೆ ಇಷ್ಟೊಂದು ಆಸಕ್ತಿ ಬಂದಿದ್ದು ನಿಮಗೆ? ಅದೇ, ನಾನು ಬ್ಯಾಂಗ್ಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ, ನಂದು ಎಜುಕೇಷನ್ ಕಂಪ್ಲೀಟ್ ಆದ ಕೂಡಲೇ. ಸೊ ವರ್ಕ್ ಮಾಡ್ತಾ ಇದ್ದೆ, ನನಗೆ ಮುಂಚೆಯಿಂದನೂ ಅಷ್ಟೇ ಲೈಕ್ ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನೋದೊಂದು ಇತ್ತು. ಸೊ ಕೆಲಸ ಮಾಡ್ತಾ ಇದ್ದೆ, ನಾನು ಎಕ್ಸ್ಪೀರಿಯೆನ್ಸ್ಗೋಸ್ಕರ ಹೋಗಿದ್ದೆ, ಎಕ್ಸ್ಪೀರಿಯೆನ್ಸ್ ಆಯಿತು, ಅದಾದಮೇಲೆ ಮತ್ತೆ ಊರಿಗೆ ವಾಪಸ್ ಬಂದೆ. ವಾಪಸ್ ಬಂದಮೇಲೆ ಲೈಕ್ ಇಂಟರ್ನೆಟಲ್ಲಿ ನೋಡ್ತಾ ಇದ್ದೆ ಏನು ಮಾಡ್ಬೋದು ಆ ಥರ. ಸೊ ನೋಡ್ತಾ ಇರುವಾಗ ಜೇನಿನ ಸಂತತಿ ಕಮ್ಮಿ ಆಗ್ತಿದೆ ಅನ್ನೋ ಒಂದು ಆರ್ಟಿಕಲ್. ಸೊ ಅದನ್ನು ಓದಿದೆ, ಓದಿದಾಗ ಗೊತ್ತಾಯಿತು ಲೈಕ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ. ಸೊ ಜೇನಿಗೆ ಏನು ಪ್ರಾಬ್ಲಮ್ಸ್ ಇದೆ ಮತ್ತು ಜೇನಿಂದ ನಮಗಾಗೋ ಉಪಯೋಗಗಳು, ಸೊ ಜೇನು ಯಾಕೆ ನಮಗೆ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ತಿಳ್ಕೊಳ್ತಾ ಹೋದೆ. ಸೊ ಅದೇ ತಿಳ್ಕೊಳ್ತಾ ಇರುವಾಗ ಲೈಕ್ ಜೇನಿಂದು ಸಂತತಿ ಏನು ಕಮ್ಮಿ ಆಗ್ತಿದೆ, ಕಮ್ಮಿ ಆಗ್ತಿರೋದು ಅದೇ ಮೇನ್ ರೀಸನ್ನು ನಾವು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡ್ದಲೇ, ಮತ್ತು ಅದಕ್ಕೆ ಬೇಕಾದ ನೆಕ್ಟರ್ ಸಿಗ್ದಲೇ ಇರೋವಂಥದ್ದು, ಮತ್ತು ಜಾಸ್ತಿ ಕೆಮಿಕಲ್ನ ನಾವು ಯೂಸ್ ಮಾಡೋದ್ರಿಂದಾಗಿ ಜೇನಿನ ಸಂತತಿ ಕಮ್ಮಿ ಆಗ್ತಿದೆ ಅನ್ನೋ ತಿಳ್ಕೊಂಡೆ. ಸೊ ಆ ಥರ ನೋಡ್ತಾ ಹೋದಾಗ ಲೈಕ್ ಇದರಲ್ಲಿ ಇದನ್ನು ಜೇನಿನ ಸಂತತಿನ ನಾನೊಬ್ಬ ಒಂದೋ ಎರಡೋ ಕಾಲನಿ ಇಟ್ಟು ಉಳಿಸ್ಕೊಂಡು ಹೋದಾಗ ನನ್ನನ್ನು ನೋಡಿ ಯಾರಾದರೂ ಬೇರೆಯವರು ಇನ್ಸ್ಪೈರ್ ಆಗ್ತಾರೆ. ಸೊ ಅವರು ಒಂದೋ ಎರಡು ಉಳಿಸೋಕ್ಕೆ ಟ್ರೈ ಮಾಡ್ತಾರೆ. ಸೊ ಅದರಿಂದ ಅವ್ರನ್ನ ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ. ಆ ಥರ ಇಂಟೆನ್ಷನ್ ಇಟ್ಕೊಂಡು ನಾನು ಬೀ ಕೀಪಿಂಗ್ನ ಸ್ಟಾರ್ಟ್ ಮಾಡಿದ್ದು. ಹೀಗೆ ನಿಮ್ಮ ಜೇನು ಸಾಕಾಣಿಕೆ ಅನ್ನುವಂಥದ್ದು ಪ್ರಾರಂಭ ಆಯಿತು. ಸಾಮಾನ್ಯವಾಗಿ ಏನಾದರೂ ಮಾಡಬೇಕು ಅಂತ ಅನ್ಕೊಳ್ತಾರೆ, ಅದನ್ನು ಮಾಡ್ತಾರೆ. ಆದರೆ ಬೇರೆಯವ್ರಿಗೂ ಕೂಡ ನೆರವಾಗಬೇಕು ಅನ್ನುವಂಥದ್ದು ತುಂಬ ಜನರಲ್ಲಿ ಆ ಥರದ್ದು ಇರೋದಿಲ್ಲ. ಇದು ಹೇಗೆ ಪ್ರಾರಂಭ ಆಯಿತು ನಿಮಗೆ? ಅದೇ, ನಾನು ಮನೆಯಲ್ಲಿ ಬಾಕ್ಸಸ್ನೆಲ್ಲ ಇಟ್ಟಾಗ, ಸೊ ನನ್ನ ನೇಬರ್ಸ್ ಆಗಿರ್ಬೋದು, ಅಕ್ಕಪಕ್ಕದವರು ಮತ್ತು ಬೇರೆ ಕೃಷಿಕರು ಅವರೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು, ಹೇಗೆ ಇದು ನಮಗೂ ಮಾಡಬೇಕು, ಹೇಗೆ ಸಾಕ್ತೀಯಾ, ಏನು ಮಾಡ್ತೀಯಾ, ಹೇಗೆ ನೋಡ್ಕೊಳ್ಳೋದು ಅದನ್ನು, ಆ ಥರ ಎಲ್ಲ. ಸೊ ಅದೇ ಕೆಲವರಿಗೆಲ್ಲ ಹೇಳ್ತಾ ಹೋದೆ, ಮತ್ತು ಅದೇ ಥರ ಇನ್ಕ್ವೈರೀಸ್ ಜಾಸ್ತಿ ಆಗ್ತಾ ಬಂತು, ಕೇಳೋರು ಜಾಸ್ತಿ ಆಗ್ತಾ ಹೋದರು ಹೇಗೆ ಏನು ಅಂತ ಅಂದರೆ ಒಂಥರ ಕ್ಯೂರಿಯಾಸಿಟಿ. ಸೊ ಹಾಗಾಗಿ ಲೈಕ್ ಒಂದಿನ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡ್ತಿರುವಾಗ ನನಗೊಂದು ಥಾಟ್ ಬಂತು, ಸೊ ನಾನು ಈಗ ಲೈಕ್ ಯಾರೋ ಬಂದವರಿಗೆ ಹೇಳ್ಕೊಡ್ತಾ ಹೋಗ್ತಾ ಇದ್ದೀನಿ, ಅದನ್ನೇ ಒಂದು ಆರ್ಗನೈಸೇಷನ್ ಸೆಟಪ್ ಮಾಡಿ ಅದರಿಂದ ಒಂದು 4-5 ಜನಕ್ಕೆ ಇನ್ಫಾರ್ಮೇಷನ್ ಕೊಡ್ತಾ ಹೋದಾಗ ಅದು ನಂದು ಅದೇ ಇಂಟೆನ್ಷನ್ನು ಇದ್ದಿದ್ದು ಜೇನು ಸಂತತಿ ಉಳಿಸ್ಬೇಕು ಅನ್ನೋ ಇಂಟೆನ್ಷನ್ನು ಸರ್ವ್ ಆಗುತ್ತೆ ಅಂತ ಆ ಒಂದು ಇದರಿಂದ ಥಾಟಿಂದ ನಾನೊಂದು ಆರ್ಗನೈಸೇಷನ್ ಸೆಟಪ್ ಮಾಡಿದೆ ನಾನು. ಹಾಗೆ ಅಲ್ಲಿಂದಲೇ ನಿಮ್ಮದು ಈ ಒಂದು ಸೇವೆಯನ್ನು ನೀಡ್ತಕ್ಕಂಥ ಒಂದು ಕೆಲಸವೂ ಕೂಡ ಪ್ರಾರಂಭ ಆಯಿತು. ಕೇಳುಗರು ಈಗ ಕರೆಯನ್ನು ಮಾಡಬಹುದು, ಕರೆಯನ್ನು ಮಾಡಿ ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೇಕೋ ಅದನ್ನು ಕೇಳಬಹುದು. ಅದರ ಜೊತೆಗೆ ಯಾರಿಗೆ ಸಾಕುವಂತಹ ಆಸಕ್ತಿ ಇರುತ್ತೆ, ಅವ್ರಿಗೆ ಧೈರ್ಯ ಇರೋದಿಲ್ಲ, ಆದರೂ ಕೂಡ ನಾನು ಸಾಕ್ತೀನಿ ಅಂತ ಹೇಳಿ ಯಾರು ಅಂದ್ಕೊಳ್ತಾರೋ ಅವರು ಕೂಡ ಕರೆಯನ್ನು ಮಾಡಿ ಏನೆಲ್ಲ ಸೇವಾ ಸೌಲಭ್ಯ ಸಿಗುತ್ತೆ, ಹೇಗೆ ಸಾಕಬಹುದು ಅನ್ನುವಂತಹ ವಿಚಾರಗಳನ್ನು ಕೂಡ ನೀವು ರಂಜಿತ್ ಅವರಿಂದ ತಿಳಿದುಕೊಳ್ಬಹುದು. ಕರೆಗಳು ಬರಲಿಕ್ಕೆ ಪ್ರಾರಂಭ ಆಗಿದ್ದಾವೆ. ಮೊದಲ ಕರೆಯನ್ನು ಯಾರು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು ಹೇಳಿ, ಮಾತನಾಡಿ. ಸರ್, ನನ್ನ ಹೆಸರು ಕುಮಾರ್, ಹಾಸನ್ ತಾಲೂಕು ಸರ್. ಮಾತಾಡಿ ಕುಮಾರ್, ಏನ್ ಪ್ರಶ್ನೆ ಇದೆ ಕೇಳಿ. ಸರ್, ನನ್ಗೆ ಈಗ ನಾನು ಜೇನು ಸಾಕಾಣಿಕೆ ಮಾಡಬೇಕು ಅಂತ ಅಂದ್ರೆ, ಈಗ ನನ್ಗೆ ಅಲ್ಲಿ ತೋಟದ ಹತ್ರ ದನ ಕರುಗಳೆಲ್ಲ, ಅಲ್ಲಿ ಕುರಿ ದನ ಇದೆಲ್ಲ ಇದಾವೆ, ಅದ್ರ ಮಧ್ಯದಲ್ಲಿ ಅದೇನಾದ್ರು ತೊಂದರೆ ಮಾಡ್ತಾವ ಜೇನುಗಳು ಅಂತ ಒಂದು ಪ್ರಾಬ್ಲಮ್ ಸರ್. ನಾಗರಾಜ್ ಅವರು ಇದಾರೆ, ವಿಜ್ಞಾನಿಗಳು, ನಿಮ್ಗೆ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಸರ್, ಖಂಡಿತ ಈ ಜೇನು ಅನ್ನೋದು ಯಾವುದಕ್ಕೂ ತೊಂದರೆ ಮಾಡಲ್ಲ. ಅದು ಏನಪ್ಪ ಅಂದ್ರೆ ಒಂದು ಸೂಟಬಲ್ ಪ್ಲೇಸ್ ಅಲ್ಲಿ ಇಟ್ಬಿಟ್ರೆ, ಅದು ಏನು ಇಟ್ಬಿಟ್ಟು ಇದ್ರೆ ಸಾಕು, ಅದಕ್ಕೆ ಹೂಗಳ ಹತ್ರ ಹೋಗುತ್ತೆ ವಿನಃ ಬೇರೆ ಯಾವ ಕಡೆನೂ ಹುಳುಗಳು ಹೋಗಲ್ಲ. ಒಂದೇನಪ್ಪ ಅಂದ್ರೆ ಆ ಬಾಕ್ಸಿಗೆ ಎಲ್ಲಿ ನಾವು ಜೇನು ಪೆಟ್ಟಿಗೆ ಇಟ್ಟಿರ್ತೀವಿ ದನಗಳಿಂದ ಆಗಿರ್ಬೋದು, ಮತ್ತೊಂದ್ ಕಡೆ ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ. ಅದು ಕಾಲಲ್ಲಿ ಒಡೆಯದಂತದ್ದು, ತಿವಿಯಂತದ್ದು, ಅಥವಾ ಮೈಸೌರ ಅಂತದ್ದು, ಅದು ಯಾವ್ದು ಇರಬಾರ್ದು. ಅಂತ ಜಾಗದಲ್ಲಿ ಇಟ್ಟುಬಿಟ್ರೆ ಹುಳುಗಳಿಂದ ದನ ಕರುಗಳಿಗೆ ಮತ್ತೊಂದಕ್ಕೆ ಯಾವುದೇ ಸಮಸ್ಯೆ ಆಗಲ್ಲ. ಒಂದ್ಸರಿ ಆ ಬಾಕ್ಸ್ ಅಲ್ಲಿ ಇಟ್ಟಾಗ ಸುತ್ತಮುತ್ತಿನ ಜನಗಳಾಗಿರ್ಬೋದು, ಆಮೇಲೆ ದನ ಕರುಗಳಾಗಿರ್ಬೋದು, ಇವು ನಮ್ಮ ಕುಟುಂಬದ ಒಡೆಯರಂತ ತಿಳ್ಕೊಂಡು ಆ ಜೇನು ಸಂತತಿ ಜೀವನ ಮಾಡ್ತಾ ಇರ್ತಾರೆ. ಖಂಡಿತವಾಗ್ಲೂ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ನಿಮಗೆ. ದನ ಕರುಗಳು ಹೋಗದಂತ ಜಾಗದಲ್ಲಿ ಇಡಬಹುದು ಕುಮಾರ್. ಹೌದು ಸರ್, ನನಗೆ ಈಗ ನಾನು ಅದನ್ನ ಇದನ್ನು ಜೇನು ಸಾಕಾಣಿಕೆ ಬಗ್ಗೆ ಪೆಟ್ಟಿಗೆ ಮತ್ತೆ ಇದೆಲ್ಲ ತರಬೇಕು ಅಂದ್ರೆ ನಾನು ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್? ನೀವೀಗ ನಮ್ಮ ತೋಟಗಾರಿಕೆ ಇಲಾಖೆನಲ್ಲಿ ಒಂದು ಯೋಜನೆ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರಿಗೆ ಆಸಕ್ತಿ ಇರುತ್ತೋ ಅವ್ರಿಗೆ ಜೇನು ಕುಟುಂಬ ಮತ್ತೆ ಜೇನು ಪೆಟ್ಟಿಗೆಗಳನ್ನು ಕೂಡ ಕೊಡ್ತಾರೆ. ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿ ನೀವು. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗೋಣ. ಹಲೋ, ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಹಲೋ, ಹಲೋ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಚಂದ್ರಶೇಖರ್ ಅಂತ. ಚಂದ್ರಶೇಖರ್ ಎಲ್ಲಿಂದ? ಮಾತಾಡಿ ಚಂದ್ರಶೇಖರ್. ಸರ್, ಈಗ ಜೇನು ಸಾಕಾಣಿಕೆಗೆ ಏನೇನು ಸೌಲಭ್ಯ ಇದೆ ಅಂತ? ಈಗ ಇವತ್ತು ಅಧಿಕಾರಿಗಳು ಯಾರು ಇಲ್ಲ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ಸಮೀಪದ ತೋಟಗಾರಿಕೆ ಇಲಾಖೆಗೆ ಹೋಗಿ. ಅಲ್ಲ ಸರ್, ಈಗ ಜೇನು ಮನುಷ್ಯನ್ ತೊಂದರೆ ಮಾಡದೇ ಜೇನುಗಳು ಯಾವ್ದಾರು ಇದೆಯಾ? ಮನುಷ್ಯನಿಗೆ ಯಾವ ಜೇನು ಕೂಡ ತೊಂದರೆ ಮಾಡೋದಿಲ್ಲ. ನಮ್ಮ ನಾಗರಾಜ್ ಅವರು ನಿಮ್ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಜೇನಿನಲ್ಲಿ 5 ತರಹ ಪ್ರಭೇದಗಳಿದಾವೆ. ಅದರಲ್ಲಿ ನಾವು ಸಾಕುವಂತ ಜೇನು ತುಡುವೆ ಜೇನು ಅಂತ ಹೇಳ್ತೀವಿ, ಅಥವಾ ಎಪಿಸೆರೆನ್ ಅಂತ ಹೇಳ್ತೀವಿ. ಅದರಲ್ಲಿ ಹೆಜ್ಜೇನು ಅಂತ ಏನಿದೆ ಅದು ಸ್ವಲ್ಪ ಫ್ಯೂರಿಯಸ್ ಆಗಿರುತ್ತೆ, ಅದು ಸಾಕುವಂತದ್ದಲ್ಲ. ಅಂತ ಜೇನಿಂದ ನಾವು ದೂರ ಇದ್ಬಿಟ್ಟು ತುಡುವೆ ಜೇನು ಅಥವಾ ಯುರೋಪಿಯನ್ ಜೇನು ಅಂತ ಏನಿದೆ ಅದರಂತ ನಾವು ಅದು 2-3 ಸುಚ್ಚಿದ್ರು ಕೂಡ ಪ್ರಭೇದವನ್ನೇ ಸಾಕ್ತಾ ಇರ್ತೀವಿ. ಖಂಡಿತ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಅದರಲ್ಲಿ ನಾವು ತರಬೇತಿಯನ್ನ ಪಡೆದು ಜೇನು ಸಾಕಾಣಿಕೆಯನ್ನ ಮಾಡದೇ ಆಗಿದ್ದಲ್ಲಿ ಖಂಡಿತವಾಗಲೂ ಅದರಿಂದ ನಾವು ಒಳ್ಳೆ ಸಮಗ್ರ ಕೃಷಿಯಲ್ಲಿ ಇದು ಒಂದು ಅವಿಭಾಜ್ಯ ಅಂಗ ಅಂತ ತಿಳ್ಕೊಬಹುದು. ಇವ್ರೆ ಅದು ತೋಟಗಾರಿಕೆ ತೋಟಗಾರಿಕೆ ಇಲಾಖೆಗೆ ಹೋಗಿ ಚಂದ್ರಶೇಖರ್. ನಿಮ್ಮ ತಾಲೂಕಿನ ತೋಟಗಾರಿಕೆ ಇಲಾಖೆಗೆ ಹೋಗಿ ಅವ್ರು ಹೆಚ್ಚಿನ ಮಾಹಿತಿ ಹೇಳ್ತಾರೆ. ಹೇಳ್ತಾರೆ ಅವ್ರು ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಧನ್ಯವಾದ ಚಂದ್ರಶೇಖರ್ ಕರೆ ಮಾಡಿದ್ದಕ್ಕಾಗಿ. ಮುಂದಿನ ಕರೆಗೆ ಹೋಗ್ತೇವೆ ನಾವು. ಮುಂದಿನ ಕರೆಗೆ ಹೋಗುವ ಮುನ್ನ ಈಗ ಏನೆಲ್ಲ ಸೇವಾ ಸೌಲಭ್ಯಗಳನ್ನು ನೀವು ದೊರಕಿಸಿಕೊಡ್ತಾ ಇದ್ದೀರಾ? ಅದೇ ಲೈಕ್ ಕಾಲನೀಸ್ ಬಾಕ್ಸ್ ಇನ್ಸ್ಟಾಲ್ ಮಾಡಿದ್ರೆ ಯಾರಿಗೆ ಆಸಕ್ತಿ ಇರುತ್ತೋ ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಅವ್ರ ಪ್ಲೇಸ್ ವಿಸಿಟ್ ಮಾಡ್ತೀವಿ ನಾವು. ಸ್ಟಾರ್ಟಿಂಗ್ ವಿಸಿಟ್ ಮಾಡಿ ನೆಕ್ಟರ್ ಫ್ಲೋ ಅನಾಲಿಸಿಸ್ ಮಾಡಿ ಎಷ್ಟು ಬಾಕ್ಸ್ ಇಡಬಹುದು ಅಂತ ಸಜೆಷನ್ ಕೊಡ್ತೀವಿ. ಅದ್ರ ಮೇಲೆ ಲೈಕ್ ಅವರಿಗೆ ಎಷ್ಟು ಬೇಕು ನಾವು ಅದನ್ನ ಬಾಕ್ಸ್ ವಿತ್ ಕಾಲನಿ ಇನ್ಸ್ಟಾಲ್ ಮಾಡ್ತೀವಿ. ಮತ್ತೆ ಅದೇ 6 months ಫ್ರೀ ಮೇಂಟೆನೆನ್ಸ್ ಇರುತ್ತೆ, ನಾವೇ ಮೇಂಟೈನ್ ಮಾಡ್ಕೊಡ್ತೀವಿ ಫಸ್ಟ್. ಸೊ ಅದೇ ಸ್ಟಾರ್ಟಿಂಗ್ 2 years ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ಅದ್ರಲ್ಲಿ ಫಸ್ಟ್ 6 months ಫ್ರೀ ಮೇಂಟೆನೆನ್ಸ್ ಇರುತ್ತೆ. ಪ್ರತಿ ತಿಂಗಳು ನಾವು ವಿಸಿಟ್ ಮಾಡಿ ಮೇಂಟೆನೆನ್ಸ್ ಮಾಡ್ತೀವಿ. ಎಲ್ಲ ರೆಸ್ಪಾನ್ಸಿಬಿಲಿಟಿ ನಮ್ದೇ ಇರುತ್ತೆ. ಸೊ ಅದನ್ನ ನೋಡ್ಕೊಳ್ಳೋದು, ಹನಿ ಎಕ್ಸ್ಟ್ರಾಕ್ಷನ್ ಮಾಡೋದು, ಸೊ ಅಲ್ಲಿವರೆಗೆ ಇಡೋದ್ರಿಂದ ಹಿಡಿದು ಹನಿ ಎಕ್ಸ್ಟ್ರಾಕ್ಷನ್ ಮಾಡೋವರೆಗೂ ನಮ್ದೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅವ್ರಿಗೆ ಆಸಕ್ತಿ ಇದ್ರೆ ಸಾಕು, ಅವ್ರಿಗೆ ಬೇಕಾದಂತ ಎಲ್ಲದನ್ನು ಕೂಡ ಒದಗಿಸ್ಕೊಡ್ತಾರೆ. ಅದು ಪೆಟ್ಟಿಗೆ ಆಗಿರ್ಬೋದು, ಅದು ಕುಟುಂಬ ಆಗಿರ್ಬೋದು, ಜೇನು ಕುಟುಂಬ ಆಗಿರ್ಬೋದು, ಮತ್ತೆ ಎಲ್ಲಿ ಇಡಬಹುದು, ಎಷ್ಟು ಪ್ರಮಾಣದಲ್ಲಿ ಪೆಟ್ಟಿಗೆಗಳನ್ನು ಇಡಬಹುದು ಅನ್ನುವಂಥದ್ದನ್ನು ಕೂಡ ಅಂದಾಜು ಮಾಡಿ ಅವ್ರಿಗೆ ಹೇಳ್ತೀರಾ. ಈಗ ಜೇನು ಸಾಕಿದ ಮೇಲೆ ನಾವೊಂದಷ್ಟು ಜೇನಿನ ರುಚಿ ನೋಡಬೇಕು ಅಂತ ಹೇಳಿ ಅಂದ್ಕೊಳ್ತಾರೆ. ಯಾವಾಗಲೂ ನಾವು ಬೆಳೆದಿದ್ದು ಮತ್ತೆ ನಾವು ಸಾಕಿದ್ರದ್ದು ಅದರ ರುಚಿಯೇ ಬೇರೆ ಅಂತ ಹೇಳಿ ಹೇಳ್ತಾರೆ. ಜೇನು ಎಕ್ಸ್ಟ್ರಾಕ್ಟ್ ಮಾಡಿಕೊಡ್ತೀರಾ? ಹೌದೌದು, ಬಾಕ್ಸ್ ಇನ್ಸ್ಟಾಲ್ ಮಾಡೋದಿಂದ ಹಿಡಿದು ಅದನ್ನ ಮೇಂಟೈನ್ ಮಾಡೋದು ಪ್ರತಿ ತಿಂಗಳು, ಮತ್ತೆ ಅದರಿಂದ ಹನಿ ಸಿಗುತ್ತಲ್ಲ, ಸೊ ಜೇನ್ ಸಿಗುತ್ತಲ್ಲ, ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೋವರೆಗೂ ಎಲ್ಲ ರೆಸ್ಪಾನ್ಸಿಬಿಲಿಟಿ ನಾವೇ ತಗೊಳ್ತೀವಿ. ಸುಮಾರು 6 ತಿಂಗಳು ಉಚಿತವಾಗಿ ನೀವು ಸೇವೆ ಒದಗಿಸ್ತೀನಿ ಅಂತ ಹೇಳಿದ್ರಿ. ಹೌದು, ಏನೇನೆಲ್ಲ ಮಾಡ್ತಾರೆ 6 ತಿಂಗಳ ಅವಧಿಯಲ್ಲಿ? 6 ತಿಂಗಳಲ್ಲಿ ಲೈಕ್ ಬಾಕ್ಸ್ ಇನ್ಸ್ಟಾಲ್ ಮಾಡೋದ್ರಿಂದ ಹಿಡಿದು ಹನಿ ಎಕ್ಸ್ಟ್ರಾಕ್ಷನ್ ಮಾಡೋವರೆಗೂ ನೆಕ್ಟರ್ ಫ್ಲೋ ಚೆನ್ನಾಗಿತ್ತು ಅಂದ್ರೆ, ಸೊ ಹನಿ ಎಕ್ಸ್ಟ್ರಾಕ್ಷನ್ ಮಾಡೋವರೆಗೂ ಬರುತ್ತೆ ಅದರಲ್ಲಿ. ಪ್ರತಿ ತಿಂಗಳು ಬರೋದು ಬಾಕ್ಸ್ ಕ್ಲೀನಿಂಗ್ ಮಾಡೋದಾಗಿರ್ಬೋದು, ಮತ್ತೆ ಆ ಹುಳದ ಹರಿಗಳಿರುತ್ತಲ್ಲ ಅದು ಹಳೇದಾಗ್ತಾ ಹೋಗುತ್ತೆ ಯೂಸ್ ಆದಂಗೆ. ಸೊ ಮೊಟ್ಟೆ ಇಟ್ಟು ಹುಳ ಹೊರಗೆ ಬಂದಾಗ ಸೊ ಅದು ಕಪ್ಪಾಗುತ್ತೆ, ಅದನ್ನ ನಾವು ರೀಪ್ಲೇಸ್ ಕೂಡ ಮಾಡಬೇಕಾಗುತ್ತೆ. ಸೊ ಅದನ್ನ ರೀಪ್ಲೇಸ್ ಮಾಡೋದು, ಕಟ್ ಮಾಡೋದು, ಸೊ ಆ ತರದ ಕೆಲಸಗಳೆಲ್ಲ ಮಾಡ್ಕೊಡ್ತೀವಿ ನಾವು. ಒಟ್ಟಿಗೆ ಅದ್ರದ್ದೇನು ಮೇಂಟೆನೆನ್ಸ್ ಅಂತ ಹೇಳಿರುತ್ತೋ ಅದಷ್ಟನ್ನು ಕೂಡ ತಾವು ಒದಗಿಸ್ಕೊಡ್ತೀವಿ. ಪ್ರೀತಿಯ ಕೇಳುಗರೆ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ತರಂಗ ನೇರ ಫೋನಿನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೇನು ಸಾಕಾಣಿಕೆಗೆ ವಿವಿಧ ಸೇವಾ ಸೌಲಭ್ಯ ಒದಗಿಸುತ್ತಿರುವ ಸಕಲೇಶ್ಪುರ ತಾಲೂಕು ಬಾಗೆ ಗ್ರಾಮದ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನೀವು ಕರೆಯನ್ನು ಮಾಡಿ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಬಹುದು. ಕರೆ ಮಾಡಲಿಕ್ಕೆ ಬಳಸಬೇಕಾದಂತಹ ದೂರವಾಣಿ ಸಂಖ್ಯೆ 2462289, ಮತ್ತೊಂದು ಸಂಖ್ಯೆ 2452258, ಎಸ್ಟಿಡಿ ಕೋಡ್ ಸಂಖ್ಯೆ 08172. ಸಾಮಾನ್ಯವಾಗಿ ಎಂತಹ ಬೆಳೆಗಳನ್ನು ಬೆಳೆಯುವಂತಹ ಪ್ರದೇಶದಲ್ಲಿ ಜೇನು ಸಾಕಾಣಿಕೆಯನ್ನು ಮಾಡಬಹುದು? ಈಗ ನಮಗೆ ಗೊತ್ತಿರೋ ಹಾಗೆ ಎಲ್ಲಾ ರೀತಿಯ ಹೂವು ಬಿಡುವಂತ ಬೆಳೆಗಳಿಗೆ ಜೇನು ಸಾಕ್ಬೋದು ಸರ್. ಅದು ಹೆಚ್ಚಿನದಾಗಿ ಈಗ ನಾರ್ತ್ ಕರ್ನಾಟಕ ಅಥವಾ ಸೌತ್ ಕರ್ನಾಟಕದಲ್ಲಿ ಅದಾದ್ರೆ ಯಥೇಚ್ಛವಾಗಿ ಕಾಟನ್ ಅಂದ್ರೆ ಹತ್ತಿ ಬೆಳೀತಾರೆ, ತೊಗರಿ ಬೆಳೀತಾರೆ, ಅಲಸಂದೆ ಬೆಳೀತಾರೆ, ಏನು ದ್ವಿದಳ ಧಾನ್ಯ ಬೆಳೆಗಳಿದಾವಲ್ಲ ಯಥೇಚ್ಛವಾಗಿ ಹೂವು ಬಿಡುವಂತಹ ಇರ್ತವೆ. ಅದರಲ್ಲಿ ನೆಕ್ಟರ್ ಮಕರಂದ ಮತ್ತು ಪರಾಗ ಅಂತವೇನಂದ್ರೆ ತುಂಬಾ ರಿಚ್ ಆಗಿರುತ್ತೆ, ಅದನ್ನ ನೆಕ್ಟರ್ ಫ್ಲೋ ಪೀರಿಯಡ್ ಅಂತ ಹೇಳ್ತೀವಿ. ಅಂತ ಸಂದರ್ಭದಲ್ಲಿ ಹನಿ ಶೇಖರಣೆ ಜಾಸ್ತಿ ಆಗುತ್ತೆ, ನಾವು ಕುಟುಂಬಗಳನ್ನ ಡಿವೈಡ್ ಕೂಡ ಮಾಡ್ಕೋಬಹುದು. ಆತರ ಸ್ಥಳಾಂತರ ಜೇನು ಕೃಷಿ ಕೂಡ ಹಮ್ಕೋಬಹುದು. ಯಾಕಂದ್ರೆ ಆ ಸೀಸನಲ್ ಮಾತ್ರ ಹೂವು ಬಿಡುತ್ತೆ, ಅಲ್ಲಿ ಬಾಕ್ಸ್ ಅನ್ನ ಇಟ್ಬಿಟ್ಟು ಜೇನಿನ ಸಂತತಿ ಕೂಡ ನಾವು ಉಪಯೋಗಿಸಬಹುದು, ಡಿವೈಡ್ ಕೂಡ ಮಾಡ್ಕೋಬಹುದು. ಮತ್ತೆ ಅದಾದ ನಂತರ ಮತ್ತೆ ನಾವು ವಾಪಸ್ ಆ ಬಾಕ್ಸ್ ಅನ್ನ ತಂದು ಎಲ್ಲಿ ಸಮಗ್ರವಾಗಿ ಕನ್ಸಿಸ್ಟೆನ್ಸ್ ಆಗಿ ವರ್ಷ ಪೂರ್ತಿ ಹೂವು ಬಿಡುವಂತಹ ಜಾಗಗಳಲ್ಲಿ, ಎಸ್ಪೆಷಲಿ ಇವ್ರು ನಮ್ಮ ಕೃಷಿಕರು ಇದಾರಲ್ಲ ರಂಜಿತ್ ಅಂತ ಪ್ಲೇಸ್. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು ಹೇಳಿ ಮಾತನಾಡಿ. ಗಿಡ್ಡೇಗೌಡ ನಿತ್ತೂರು. ನಮಸ್ತೆ ನಮಸ್ತೆ, ಮಾತಾಡಿ. ಇದು ನಮ್ಮಲ್ಲಿ ಹೆಜ್ಜೆನ್ ತುಂಬಾ ಇತ್ತು, ನಾನು ಒಂದು ಎರಡ್ ಪೆಟ್ಟಿಗೆ ಇಟ್ಕೊಂಡಿದ್ದೆ. ಇದನ್ನೇ ತೊಡೇಜೇನು ಸುತ್ತ ಏನಾಗುತ್ತೆ ಅಂತಂದ್ರೆ, ಮೊದಲು ಜೇನುಗಳೆಲ್ಲ ತುಂಬಾ ದಿವಸ ಇರೋದು ಹೆಜ್ಜೇನು, ಅದು ಬಿಟ್ಟೋದ್ಮೇಲೆ ವ್ಯಾಕ್ಸ್ ಮಾತ್ ಬಂದ್ಬಿಟ್ಟು ನಮ್ಮ ಪೆಟ್ಟಿಗೆ ಹಾಳು ಮಾಡ್ಬಿಡುದು, ಒಂದ್ ವಾರದಲ್ಲೇನೆ ಇಲ್ದಂಗ ಆಗ್ಬಿಡುದು. ಈ ಸಲ ಇನ್ನೂ ದುರಂತ ಏನಾಯ್ತು ಅಂದ್ರೆ, ನಮ್ಮಲ್ಲಿ ಸಾಮಾನ್ಯವಾಗಿ ಒಂದು 10-20 ಹೆಜ್ಜೆನ್ಗಳು ಇರ್ತಾ ಇತ್ತು ತೆಂಗಿನ ಮರಗಳಲ್ಲಿ. ಈ ಸಲ ನಮ್ಮ ಪಕ್ಕದಲ್ಲಿ ಒಂದಿಬ್ರು ಸೇವಂತಿಗೆ ಹಾಕಿದ್ರು, ಅವರು ಸ್ಪ್ರೇ ಮಾಡಿದ ದಿವಸ ಈ ವರ್ಕರ್ಸ್ ಜೀನ್ಸ್ ಎಲ್ಲ ಅಲ್ಲಿ ಎಲ್ಲ ಉದುರೋಗ್ಬಿಟ್ಟಿದ್ರು. ಹಂಗಾಗಿ ಗೂಡು ವರ್ಕರ್ಸ್ ಇಲ್ದಲೇನೆ ಹಂಗೆ ಇತ್ತು ಸುಮಾರು ದಿವಸ, ಒಂದು 3-4. ಇದೇ ಸಂದರ್ಭ ಉಪಯೋಗಿಸ್ಕೊಂಡು ಹದ್ದುಗಳು ಬಂದೆಲ್ಲ ಕುಕ್ಕಿ ಎಲ್ಲ ತಿಂದಾಕ್ಬಿಟ್ಟು. ಇದೊಂದು ದುರಂತ, ಎಲ್ಲಾ ಕಡೆನೂ ಸ್ಪ್ರೇ ಮಾಡ್ತಾರೆ, ಜೋಳಕ್ಕೆ ಸ್ಪ್ರೇ ಮಾಡ್ತಾರೆ, ಅದು ಮುಸ್ಕಿನ ಜೋಳದ್ದು, ಆಮೇಲೆ ಸೇವಂತಿಗೆ ಮತ್ತೆ ತರಕಾರಿ ಎಲ್ಲದಕ್ಕೂ ಸ್ಪ್ರೇ ಕೊಡ್ತಾರಲ್ಲ. ಹಂಗಾಗಿ ಈಗ ತೋಟದಲ್ಲಿ ಒಂದ್ ಜೇನು ಉಳಿದಂಗೆ ಎಲ್ಲ ಹೋಗ್ಬಿಡ್ತು. ಈಗ ಜೇನಿಗೆ ತೊಂದರೆ ಆಗದ ಹಾಗೆ ಹೆಂಗೆ ನಾವು ಎಂಥ ಕೀಟನಾಶಕಗಳನ್ನ ಬಳಕೆ ಮಾಡಬೇಕು? ಈಗ ಕೃಷಿಯಲ್ಲಿ ಜೇನು ಇಲ್ಲ ಅಂದ್ರೆ ನಮ್ಗೆ ಯಾವುದೇ ರೀತಿಯ ಆಹಾರ ಬೆಳೆಗಳನ್ನ ಬೆಳೆಯಕ್ಕಾಗೋದಿಲ್ಲ, ಅದು ಗೊತ್ತಿದೆ. ಏನಾದರೂ ಅಪ್ಪಿತಪ್ಪಿ ಜೇನಿನ ಸಂತತಿನೇ ನಶಿಸಿ ಹೋಗ್ಬಿಟ್ರೆ ನಮ್ಗೆ ತಿನ್ನೋಕ್ಕೂ ಕೂಡ ಆಹಾರ ಧಾನ್ಯ ಸಿಗೋದಿಲ್ಲ. ಆ ನಿಟ್ಟಿನಲ್ಲಿ ಜೇನು ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಲ್ಲಿ ಜೇನಿಗೆ ಇಂತಿಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರೋದು ನಮ್ಗೆ ಗೊತ್ತಿದೆ. ನೀವು ಹೇಳಿದಾಗೆ ರೈತ ಬಂದವರು ಹೇಳಿದಾಗೆ ಈಗಿನ ಯಥೇಚ್ಛವಾಗಿ ಕೀಟನಾಶಕಗಳು ಆಮೇಲೆ ಅರ್ಬಿಸೈಡ್ಸ್ ಏನು ಕಳೆನಾಶಕಗಳನ್ನು ಬಳಸೋದ್ರಿಂದ ಪ್ರಕೃತಿಯಲ್ಲಿ ಎಲ್ಲಾ ರೀತಿಯನ್ನು ಡೈವರ್ಸಿಟಿ ಕಳ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಹೂವಿನ ಸಂತತಿ ಕಡಿಮೆ ಆಗಿರೋದ್ರಿಂದ ಮತ್ತೆ ಕೀಟನಾಶಕ ಬಳಕೆ ಆಗಿರೋದ್ರಿಂದ ಆ ಸಂತತಿ ಕ್ಷೀಣಿಸುತ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಸಾವಯವ ಪದ್ಧತಿ ಅಥವಾ ನೈಸರ್ಗಿಕ ಕೃಷಿ ಪದ್ಧತಿಯಲ್ಲಿ ನಾವು ಬೇಸಾಯ ಮಾಡಬೇಕು, ಸಮಗ್ರ ಕೃಷಿ ಮಾಡಬೇಕು ಅಂತ ನಿಟ್ಟಿನಲ್ಲಿ ಅವಿದ್ದಾಗ ಇಂಥ ಜೇನು ಸಾಕಾಣಿಕೆಗೆ ವರ್ಷ ಪೂರ್ತಿ ಸಿಗುವಂತಹ ಹೂ ಬಿಡುವಂತಹ ಬೆಳೆಗಳಿರ್ತವೆ. ಆವಾಗ ನಮ್ಮ ಏನು ತುಡುವೆ ಜೇನು ಸಾಕುವಂತ ಜೇನು ಪ್ರಭೇದ ಇದೆ ಅದು ಸಮಗ್ರವಾಗಿದೆ. ಅವ್ರು ನೀವು ಹೇಳಿದಾಗೆ ಹೆಜ್ಜೆನು ಕೂಡ ತುಂಬಾ ಹದ್ದುಗಳೆಲ್ಲ ಕಾಟಿ ಯಾವಾಗ ಈ ತರ ಕೀಟನಾಶಕಗಳು ಜಾಸ್ತಿ ಬಳಸಿದಾಗ ಏನಾಗುತ್ತೆ, ಆ ಕ್ವೀನ್ ಅನ್ನೋದು ಏನಿರ್ತಾರೆ ರಾಣಿ ಜೇನು ವೀಕ್ ಆಗುತ್ತೆ. ಯಾಕಂದ್ರೆ ಅದ್ರ ವರ್ಕರ್ಸ್ ಎಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅದ್ರ ಇನ್ಸೆಕ್ಟಿಸೈಡ್ ಎಲ್ಲ ಒಳಗೆ ಹೋಗಿ ಅದು ಎಲ್ಲೋ ಒಂದ್ ಕಡೆ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಹೋದಾಗ ವೀಕ್ ಕ್ವೀನ್ ರಾಣಿಯನ್ನು ಕೂಡ ವೀಕ್ ಆಗೋದಾಗ ಏನಾಗುತ್ತೆ, ನ್ಯಾಚುರಲ್ ಎನಿಮೀಸ್ ಅಂತ ಶತ್ರು ಕೀಟ ಪೀಡೆಗಳಲ್ಲಿ ಕೂಡ ಅಟ್ಯಾಕ್ ಆಗುತ್ತೆ. ಅದು ವ್ಯಾಕ್ಸ್ ಮಾತ್ ಆಗಿರ್ಬೋದು, ಮೀನ ಪತಂಗ. ವ್ಯಾಕ್ಸ್ ಮಾತ್ ಯಾವಾಗ ರಾಣಿ ಯಾವಾಗ ವೀಕ್ ಆಗುತ್ತೆ ಕಾಲೋನಿ ಅಂತ ಟೈಮಲ್ಲಿ ಇದು ಬರುತ್ತೆ. ಅವಾಗ ಅವಾಗ ನಾವು ಮಾನಿಟರಿಂಗ್ ಮಾಡ್ಬೇಕು, ಇವ್ರು ಹೇಳಿದ ಹಾಗೆ ಮೇಂಟೆನೆನ್ಸ್ ಅಂತೆ ಅದನ್ನ ಕ್ಲೀನ್ ಮಾಡಬೇಕು. ಹಳೇದೇನಾದ್ರೂ ಮೇಣ ಇದ್ದಂತ ಟೈಮಲ್ಲಿ ಅದು ವೀಕ್ ಪಾಪ್ಯುಲೇಷನ್ ಇದ್ದಾಗ ಏನ್ ಮಾಡಿದ್ರೆ ಮೊಟ್ಟೆ ಹಿಟ್ಟು ಹೋಗ್ಬಿಡುತ್ತೆ. ಅದು ಏನಾರ ಪಾಪ್ಯುಲೇಷನ್ಸ್ ಮೊಟ್ಟೆ ಇಟ್ಟು ಅದು ಲಾರ್ವಾ ಅದ್ ಮೇಣವನ್ನು ತಿಂತ ಹೋದಾಗ ಇರೋ ಅಂತ ಪಾಪ್ಯುಲೇಷನ್ ವೀಕ್ ಆಗಿ ಹೋಗ್ಬಿಡ್ತವೆ. ನಮ್ಮ ತಲೆಯಲ್ಲಿ ಯಾವಾಗ ಏನು ಬಂದಾಗ ನಾವು ಈಚಿಂಗ್ ಪ್ರಾಬ್ಲಮ್ ಬರುತ್ತೋ ಆ ನಿಟ್ಟಿನಲ್ಲಿ ಅದು ಕೂಮಲನ್ನು ಕೂಡ ಈಚಿಂಗ್ ಪ್ರಾಬ್ಲಮ್ ಇಂದ ಆಕ್ಟಿವ್ ಆಗಿ ಮೊಟ್ಟೆ ಇಡೋದಾಗ್ಲಿ ತನ್ನ ಮರಿಗಳನ್ನ ಸಾಕುವಂತದಾಗ್ಲಿ ಹೋದಾಗ ಆಗಲ್ಲ. ಅದಕ್ಕೋಸ್ಕರ ಕ್ಲೀನ್ ಮಾಡೋದು, ಅಚ್ಚುಕಟ್ಟಾಗಿ ಮೇಂಟೆನೆನ್ಸ್. ಅದಕ್ಕೆ ಹೇಳೋದು ನಾವು ಅನಿಬಿಯನ್ನ ಇಟ್ ಇಸ್ ಎ ಇಂಡಿಕೇಟರ್ ಫಾರ್ ದ ಪ್ಯೂರಿಟಿ ಆಫ್ ದ ನೇಚರ್ ಅಂತ. ಸರ್ ಲೈನ್ ಅಲ್ಲಿ ಇದ್ದೀರಾ? ಈಗ ವ್ಯಾಕ್ಸ್ ಮಾತ್ಗೆ ಏನ್ ಕಾರಣ ಅನ್ನೋದನ್ನು ಕೂಡ ಹೇಳಿದ್ರು ನಾಗರಾಜ್ ಅವರು. ಗೊತ್ತಾಯ್ತು, ನಮ್ದು ಗೊತ್ತಾಗುತ್ತೆ ಅದು, ಮೇಣ ಇದ್ರೆ ಬಂದ್ಬಿಡುತ್ತೆ ಅಂತ. ಹೌದು ಹೌದು ಹೌದು, ಅದು ಒಂದು ಜೊತೆಗೆ ಈ ರಾಸಾಯನಿಕಗಳ ಹೆಚ್ಚು ಇರುತ್ತಲ್ಲ ತೆಂಗಿನ ಮರದಲ್ಲಿ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು ಅದೆಲ್ಲ ಕಷ್ಟ. ಮತ್ತೆ ನಮ್ದು ತೊಡಗೇನು ಅಷ್ಟೇ, ಒಂದು ಎರಡು ಫ್ಯಾಮಿಲಿ ಇತ್ತು, ಹೋಗ್ಬಿಡ್ತು ಅದನ್ನ, ಬಹಳ ಚೆನ್ನಾಗಿತ್ತು. ಈಗ ಅದು ಅದೇ ಈ ಮಳೆಗಾಲದಲ್ಲಿ ಎಲ್ಲ ಸ್ಪ್ರೇ ಮಾಡ್ತಾರಲ್ಲ, ಇಂಥ ಟೈಮ್ನಲ್ಲಿ ಉಳಿಸ್ಕೊಳ್ಳೋದೇ ಕಷ್ಟ ಕಷ್ಟ ಆಗಿದೆ. ಹೌದು ಹೌದು, ಧನ್ಯವಾದ ಸರ್. ನ್ಯಾಚುರಲ್ ಆಗಿ ಆ ಕಡೆ ಈ ಕಡೆ ಕೋಲ್ಜನ್ ಎಲ್ಲ ಇರ್ತಾ ಇದ್ವು, ಈಗ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಈ ಅದು ಎರಡು ವರ್ಷದಿಂದ ಜೋಳಕ್ಕೆ ಎಲ್ಲ ಸ್ಪ್ರೇ ಕೊಡಕ್ ಶುರು ಮಾಡಿದ್ರು, ಇದು ಎಲ್ಲ ಇದಾಗ್ಬಿಟ್ಟು. ಹೌದು ಹೌದು ಹೌದು, ಪ್ರಕೃತಿ ಏನು ಅದೇ ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅದಕ್ಕೆ ಪರಿಹಾರ ಅಂತ ಹೇಳ್ತಾರೆ ನಾಗರಾಜ್. ಇಲ್ಲ, ನಮ್ದು 10 ಎಕರೆಯಲ್ಲಿ ನೈಸರ್ಗಿಕ ಕೃಷಿನೆ ಮಾಡ್ತಾ ಇದ್ರು. ಆದ್ರೂ ಹೊರಗಡೆ ಹೋಗ್ತಾರೆ, ಅದೇ ಒಂದು ಒಂದೂವರೆ ಕಿಲೋಮೀಟರ್ ದೂರ ಹೋದಾಗ ಸುತ್ತ ಎಲ್ಲ ಹೊಡಿತಾರಲ್ಲ ತರಕಾರಿ, ಜೋಳ, ಸೇವಂತಿಗೆ, ಚೆಂಡು, ಇದರಲ್ಲೇ ಜಾಸ್ತಿ. ಅದು ಸೇವಂತಿಗೆಗೆ ತುಂಬಾ ಹೋಗುತ್ತೆ. ಹೌದು ಜೇನು, ಹೌದು ದೊಡ್ಡದಾಗಿರುತ್ತಲ್ಲ ಹೂ, ಆಕರ್ಷಕವಾಗಿರುತ್ತೆ. ಹೌದೌದು, ಅದು ಹಳದಿ ಬಣ್ಣ ಅಲ್ವಾ. ಹೌದು ಹೌದು, ಹಂಗಾಗಿ ತುಂಬಾ ಹೋಗುತ್ತೆ ಅದು. ಯಾವತ್ತ ಅವ್ರು ಸ್ಪ್ರೇ ಕೊಟ್ಟಿರ್ತಾರೆ, ಇಲ್ಲಿ ಗೂಡಿನ ಕೆಳಗಡೆ ಸಾವಿರಾರು ಹುಳುಗಳು ಸತ್ತೋಗಿರ್ತವೆ. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ, ನಾವು ಮುಂದಿನ ಕರೆಗೆ ಹೋಗ್ತೀವಿ. ನಮಸ್ತೆ ರಂಜಿತ್, ಬಹಳ ದಿವಸದಿಂದಲೂ ಕೂಡ ನೀವು ಈ ಸೇವೆಯನ್ನ ಒದಗಿಸ್ತಾ ಇದ್ದೀರಾ. ಸಾಮಾನ್ಯವಾಗಿ ಏನೆಲ್ಲ ತಪ್ಪು ಅಭಿಪ್ರಾಯ ಇರುತ್ತೆ ಗ್ರಾಹಕರಲ್ಲಿ ಅಥವಾ ಕೃಷಿಕರಲ್ಲಿ, ಅದನ್ನ ಹೇಗೆ ಹೋಗಲಾಡಿಸ್ತೀರಾ ನೀವು? ಅದೇ ಮೇನ್ ಏನಾಗುತ್ತೆ ಪ್ರಾಬ್ಲಮ್ ಅಂದ್ರೆ ಜೇನು ಸಿಗ್ತಾ ಇಲ್ಲ ಅಂದ್ರೆ, ಬಾಕ್ಸ್ ಇಟ್ಟ ತಕ್ಷಣ ಜೇನು ಬೇಕು, ಜೇನು ಕುಟುಂಬ ಸಿಗೋದಿಲ್ಲ. ಅಲ್ಲ, ಹನಿ ಹನಿ ಹನಿ ಜೇನುತುಪ್ಪ ಅದು ಸಿಗ್ತಾ ಇಲ್ಲ. ಅದೊಂದು ಇಟ್ಟ ತಕ್ಷಣ ಜೇನು ಪ್ರೊಡ್ಯೂಸ್ ಆಗ್ತಾ ಇಲ್ಲ. ಅದು ಏನಾಗುತ್ತೆ ಅಂದ್ರೆ, ನ್ಯಾಚುರಲ್ ಆಗಿ ನೆಕ್ಟರ್ ಫ್ಲೋ ಜಾಸ್ತಿ ಇದ್ದಾಗ ಅಷ್ಟೇ ನಿಮಗೆ ಜೇನು ಸಿಗ್ತಾ ಹೋಗೋದು. ಸೊ ವರ್ಷ ಇಡೀ ಜೇನುತುಪ್ಪ ಸಿಗೋದಿಲ್ಲ ನೆಕ್ಟರ್ ಫ್ಲೋ. ಮತ್ತೆ ನೀವು ಬಾಕ್ಸ್ ಇಟ್ಟ ಜಾಗದಲ್ಲಿ ಸುತ್ತಮುತ್ತದಲ್ಲಿ ನೆಕ್ಟರ್ ಫ್ಲೋ ಇಲ್ಲ ಅಂತ ಕಮ್ಮಿ ಇದೆ ಅಂತ. ಹಲೋ ಹಲೋ ನಮಸ್ತೆ. ಹಲೋ ಸರ್, ನಿಮ್ಮ ಸ್ಟೂಡೆಂಟ್ ಮಾತಾಡ್ತಾ ಇದ್ದೆ ಈಗ. ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಮ್ದು ಹರಿಶ್ಚಂದ್ರ ಹೇಳಿ, ಮಂಗಳೂರಿಂದ ಮಾತಾಡಿ ಹರಿಶ್ಚಂದ್ರ. ಸರ್, ನಮ್ಗೆ ಒಂದು ಪ್ರಶ್ನೆ, ಯಾವ ಏರಿಯಾದಲ್ಲಿ ಯಾವ ಜೇನನ್ನು ಸಾಕುದು ಸೂಕ್ತ ಅಂತ. ಸರ್, ಇದು ಯಾವ ಜೇನನ್ನು ಸಾಕುದು ಸೂಕ್ತ? ನಾರ್ಮಲ್ ಆಗಿ ಯಾವ ಏರಿಯಾದಲ್ಲ ಆಗಿರ್ಲಿ ಸರ್, ಸಾಕುವಂತ ಜೇನು ತುಡುವೆ ಜೇನು ಅಂತ ಹೇಳ್ತೀವಿ. ಅದು ನಾರ್ಮಲ್ ಆಗಿ ಉತ್ತದಲ್ಲಿ ಮರದ ಪೊಟ್ರಗಳಲ್ಲಿ ನ್ಯಾಚುರಲ್ ಆಗಿ ಇರುವಂತದ್ದು, ಅದನ್ನ ಪೆಟ್ಟಿಗೆಯಲ್ಲಿ ನಾವು ಸಾಕುವಂತದಾಗಿರುತ್ತೆ. ಇದನ್ನ ಸಾಕ್ಬೋದು ಸರ್, ತುಡುವೆ ಜೇನನ್ನ ಎಲ್ಲ ಕಡೆ ಸಾಕ್ಬಹುದು. ಹರಿಶ್ಚಂದ್ರ ಅವರು ಎಪಿಸ್ ಸೆರೆನಾ ಇಂಡಿಕಾ ಅಂತ ಹೇಳ್ತೀವಲ್ಲ, ಆ ಪ್ರಭೇದವನ್ನು ಸಾಕ್ಬಹುದು. ಈ ಉತ್ಪನ್ನ ಇದೆಯಲ್ಲ ಸರ್, ಈ ಉತ್ಪನ್ನ ಯಾವ ಜೇನು ಸಾಕಿದ್ರೆ ನಮ್ಗೆ ಆ ಉತ್ಪನ್ನ ಬೇಗ ಸಿಗ್ತದೆ, ಅಂದ್ರೆ ಜೇನು ಬೇಗ ಸಿಗ್ತದೆ ಅನ್ನುವಂಥದ್ದು ಏನಾದ್ರು ಅಂದ್ರೆ, ಇದೆ ಎಪಿಸ್ ಸೆರೆನಾ ಇಂಡಿಕಾ ಏನ್ ತುಡುವೆ ಜೇನು ಅಂತ ಹೇಳ್ತೀವಲ್ಲ, ಅದರಲ್ಲಿ ಸಿಗುವಂತ ಉತ್ಪನ್ನ ತುಪ್ಪ ಆಗಿರ್ಬಹುದು, ಹಂಟು ಆಗಿರ್ಬಹುದು, ಮೇಣ ಆಗಿರ್ಬಹುದು, ಜೇನಿನ ವಿಷ ಆಗಿರ್ಬಹುದು, ಇವೆಲ್ಲವೂ ಉಪಯೋಗವಾಗುವಂತಹ ಬೈ ಪ್ರಾಡಕ್ಟ್ಸ್. ಇಂತಹ ಕೆವಿಕೆ ಇದೊಂದು ಕಾರ್ಯಕ್ರಮ ಹಾಕಿದೆ ಸರ್, ಇದು ಒಳ್ಳೆ ಕಾರ್ಯಕ್ರಮ ನಿಜವಾಗಿ. ನಾವು ನೋಡಿ ಇಷ್ಟು ದೂರದಿಂದ ಇಲ್ಲಿ ಬಂದಿದೆ ಕಲೀಲಿಕ್ಕೆ. ಧನ್ಯವಾದ ಹರಿಶ್ಚಂದ್ರ ಅವರೇ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಒಳ್ಳೆ ಇದ್ರ ಬಗ್ಗೆ ನೀವು ಮಾಹಿತಿಯನ್ನ ಕೊಡ್ತಾ ಇದ್ದೀರಿ ಸರ್, ಧನ್ಯವಾದ. ಧನ್ಯವಾದ. ಬೇಕು ಅಂತ ಆಗ್ತದೆ ಖಂಡಿತ, ಅದೇ ಇಂಟ್ರೆಸ್ಟ್ ಇಂದ ನಾವು ಎಲ್ಲೆಲ್ಲಿ ಮುಂದಿನ ಕರೆಗೆ ಹೋಗ್ತೇವೆ. ಹಲೋ ಹಲೋ ಹಲೋ ಹಲೋ ಸರ್, ನಮಸ್ತೆ, ಮಾತನಾಡಿ, ನಿಮ್ಮ ಹೆಸರು ಹೇಳಿ, ಪ್ರಶ್ನೆ ಕೇಳಿ ಬೇಗ. ನಾವು ಮಗ್ಗೆಯಿಂದ ಸರ್, ಬಸವರಾಜ್ ಅಂತ. ಪೆಟ್ಟಿಗೆ ಇವರು ವಿಜಯ್ ಅಂಗಡಿಯವರು ಇದು ಮಾಡಿದ್ರಲ್ಲ, ಪ್ರೋಗ್ರಾಮ್ ಫಂಕ್ಷನ್ ಮಾಡಿದ್ವಿ, ಅಲ್ಲಿಂದ ತಗೊಂಡಿದ್ದೆ. ಪೆಟ್ಟಿಗೆ ಹುಳ ಕೂರಿಸಿಲ್ಲ ಸರ್, ಅದರ ಬಗ್ಗೆ ಏನಾರ ತೋಟಗಾರಿಕೆ ಇಲಾಖೆಲ್ಲ ಏನಾರ ಮಾಹಿತಿ ಕೊಡ್ತಾರ? ಹುಳ ಕೂರಿಸ್ಲಿಕ್ಕೆ ಅಲ್ಲಿ ಇಲ್ಲ. ನೀವು ರಂಜಿತ್ ಅವ್ರನ್ನ ಸಂಪರ್ಕ ಮಾಡಿ, ಅವರ ಸಂಪರ್ಕ ಸಂಖ್ಯೆಯನ್ನು ಕೊಡ್ತೇನೆ ಆಮೇಲೆ. ಆಮೇಲೆ ಕೊಡ್ತೀರಾ? ಹಾ ಹಾ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಒಮ್ಮೆ ಹೇಳಿ ರಂಜಿತ್. 777-660-787-710-110. ಜೇನು ಸಾಕಾಣಿಕೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಗತ್ಯ ಇದೆಯೋ, ಏನೆಲ್ಲ ಸೇವಾ ಸೌಲಭ್ಯಗಳ ಅಗತ್ಯ ಇದೆಯೋ ಅದು ಬೇಕು ಅಂತ ಹೇಳಿದ್ರೆ ನೀವು ರಂಜಿತ್ ಅವರನ್ನ ಸಂಪರ್ಕವನ್ನು ಮಾಡಬಹುದು. ರಂಜಿತ್ ಅವರ ಸಂಪರ್ಕ ಸಂಖ್ಯೆ 7760-78-71-0. ಅಂತಿಮವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಂತಿಮವಾಗಿ ಸಮಗ್ರ ಕೃಷಿಗಾಗಿ ಆಮೇಲೆ ನೈಸರ್ಗಿಕ ಕೃಷಿಯನ್ನ ಮಾಡಿದ್ರೆ ತೊಡವೆ ಜೇನನ್ನ ನಾವು ಸಾಕಬಹುದು, ಅದರಿಂದ ನಮ್ಮ ಇಳುವರಿ ಏನು ಹೆಚ್ಚಿಸ್ಕೋಬಹುದು, ಅದರಿಂದ ಒಳ್ಳೆ ಆರೋಗ್ಯವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಸರ್. ತುಂಬಾ ಒಳ್ಳೇದು, ಜೇನು ಸಾಕಾಣಿಕೆ ಅನ್ನುವಂಥದ್ದು ಕೃಷಿಗೆ ಪೂರಕವಾಗಿ ಇರತಕ್ಕಂತಹ ಒಂದು ಉಪಕಸಬು. ಹಾಗಾಗಿ ನಿಮಗೆ ಸಾಕುವಂತಹದ್ರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಸಾಕಾಣಿಕೆ ಕಷ್ಟ ಅಂತ ಅನ್ಸಿದ್ರೆ ರಂಜಿತ್ ಅವರನ್ನ ಸಂಪರ್ಕವನ್ನ ಮಾಡಬಹುದು. ಅವರು ನಿಮಗೆ ಸಾಕಾಣಿಕೆಯನ್ನ ಮಾಡಲಿಕ್ಕೆ ಏನೆಲ್ಲ ಅನುಕೂಲಗಳು ಬೇಕೋ, ಸೇವೆ ಬೇಕೋ, ಅದೆಲ್ಲವನ್ನು ಕೂಡ ಒದಗಿಸ್ತಾರೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜೇನು ಸಾಕಾಣಿಕೆಗೆ ಏನೆಲ್ಲ ಸೇವಾ ಸೌಲಭ್ಯಗಳು ಎಲ್ಲೆಲ್ಲಿ ದೊರಕುತ್ತೆ ಅನ್ನುವಂಥ ವಿಚಾರಗಳನ್ನ ತಿಳಿಸ್ಕೊಟ್ಟಂತಹ ಬಿ ಎಸ್ ರಂಜಿತ್ ಅವರಿಗೆ ಹಾಗೂ ಡಾಕ್ಟರ್ ಟಿ ನಾಗರಾಜ್ ತಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿಯಲ್ಲಿ ಕೃಷಿ ತರಂಗ, ಜೇನು ಸಾಕಾಣಿಕೆಗೆ ಸಂಬಂಧಿಸಿದ ವಿವಿಧ ಸೇವಾ ಸೌಲಭ್ಯ ಒದಗಿಸುತ್ತಿರುವ ಸಕಲೇಶಪುರ ತಾಲೂಕು ಬಾಗೆ ಗ್ರಾಮದ ಯುವ ಕೃಷಿಕ ಬಿಎಸ್ ರಂಜಿತ್ ಅವರೊಂದಿಗೆ ನೇರ ಫೋನಿನ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೋಡು ವಿ ಮಧುಸೂದನ್. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಕಿಸಾನ್ ವಾಣಿ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ. ಸಕ್ಲೇಶ್ಪುರದ ಎಸ್ಎಸ್ ಸ್ಟೀಲ್ಸ್ ಸಂಸ್ಥೆಗೆ 10ನೇ ವರ್ಷ. ಅಗ್ನಿ ಟಿಎಂಟಿಯ ಅಧಿಕೃತ ಮಾರಾಟಗಾರರಾಗಿರುವ